ಪ್ರಕೃತಿಗೆ ಹತ್ತಿರವಾಗಿ ಕೊಂಡು ಹೋದಷ್ಟು ಈ ಏರುಪೇರುಗಳು ಕಡಿಮೆ ಆಗ್ತಾ ಇದ್ದಾವೆ ಅಂತ ಹೇಳಿ, ನಿಮ್ಗೆ ಏನನ್ಸ್ತದೆ? ಖಂಡಿತವಾಗಿಯೂ ಖಂಡಿತವಾಗಿಯೂ ನಾವು ಈ ಜೀವ ವೈವಿಧ್ಯದಲ್ಲಿ ಏನು ಹೇಳ್ತೇವೆ ನಾವು, ಒಂದು ಸಂಕೋಲೆ ಉಂಟಲ್ಲ, ಈ ಸಂಕೋಲೆಯನ್ನು ನಾವು ಯಾವಾಗ ತುಂಡರಿಸಿ ನಾವು ಹೊರಗೆ ಬಂದಿದ್ದೇವೆ ಆವಾಗ ನಾವು ಹಲವು ಇವತ್ತಿನ ಈ ಕೊರೋನಾದ ಮಾದರಿಯ ಹಲವು ರೋಗಗಳನ್ನು ನಾವು ಕಾಣ್ತಾ ಇದ್ದೇವೆ. ಮೊದಲಿಂದಲೇ ನಾವು ಹೇಳ್ತಿದ್ರೆ, ನಾವು ಈಗ ನಾನು ತುಂಬಾ ಈ ಪರಿಸರವನ್ನು ಪರಿಸರದ ಕುರಿತು ತುಂಬಾ ಆಲೋಚನೆ ಮಾಡುವಂತಹ, ಪರಿಸರದ ಬಗ್ಗೆ ತುಂಬಾ ಪ್ರೀತಿ ಇರುವಂತಹ ಒಬ್ಬ ವ್ಯಕ್ತಿ. ಈ ಪರಿಸರ ನೋಡಿ, ನಾವು ಕೇವಲ ಪರಿಸರ ಅದರ ಬಗ್ಗೆ ಎಲ್ಲ ಎಲ್ಲರೂ ಮಾತಾಡ್ತಾರೆ, ಪರಿಸರ ಆದ್ರೆ ಹೇಗಿರ್ಬೇಕು ಅಂತ ಹೇಳಿ ಯಾರು ಕೂಡ ಆಲೋಚನೆ ಮಾಡುದಿಲ್ಲ. ನಮ್ಮ ಸುತ್ತಮುತ್ತ ಈಗ ನಾವು ಗುಡ್ಡವನ್ನೆಲ್ಲ ಸಮತಟ್ಟುಗೊಳಿಸಿದ್ದೇವೆ, ಈಗ ಹೆಚ್ಚಿನವರು ಏನು ಮಾಡ್ತಾ ಇದ್ದಾರೆ, ಕಾಡು ಹಿಂದ್ಗಡೆ ಕಾಡಿದೆ, ಅದರಲ್ಲಿ ತುಂಬಾ ಮರಗಳಿದ್ದಾವೆ, ಎಲ್ಲವನ್ನು ಕಡಿದು ನಾಶ ಮಾಡಿ ಹಣ್ಣಿನ ಗಿಡಗಳನ್ನು ಹಾಕುವುದು ಅಥವಾ ಬೇರೆ ಬೇರೆ ರೀತಿಯ ಒಂದೇ ರೀತಿಯ ರಬ್ಬರ್ ಹಾಕುವುದು ಇಂಥದ್ದೆಲ್ಲ ಕೆಲಸ, ಆದ್ರೆ ಕಾಡು ಆಗುದಿಲ್ವ ಅಂತ ಹೇಳುವ ಒಂದು ಒಂದು ಕ್ವಶನ್ ಬರ್ತದೆ. ಹಸಿರು ಎನ್ನುವಂತಹದ್ದು ಎಲ್ಲವೂ ಕಾಡಲ್ಲ ಅಂತ, ಕಾಡಲ್ಲ ಅಂತ ಹೇಳಿ ಒಂದು ಒಂದು ಪ್ರಶ್ನೆ ಬರ್ತದೆ. ಆದ್ರೆ ನಮಗೆ ಸಮತೋಲನ ಇರಬೇಕಾದ್ರೆ ಎಲ್ಲ ರೀತಿಯ ಮರಗಳು ಇರಬೇಕು, ಕಾಡು ಅದರಷ್ಟಕ್ಕೆ ಬೆಳಿಬೇಕು, ಅಲ್ಲಿ ಜೀವ ಜಂತುಗಳು ಇರ್ತದೆ, ಅಲ್ಲಿ ಆ ಕ್ರಿಮಿಕೀಟಗಳು ಯಾವಾಗ ಎಲೆಗಳು ಉದುರಿ ಕ್ರಿಮಿಕೀಟಗಳು ಉತ್ಪತ್ತಿ ಆಗ್ತವೆ, ಆ ಕ್ರಿಮಿಕೀಟಗಳು ಉತ್ಪತ್ತಿಯಾಗಿ ಅಲ್ಲಿ ಒಂದು ಮಣ್ಣು ಮಣ್ಣು ಉತ್ಪತ್ತಿ ಆಗ್ತದೆ, ಒಂದು ರೀತಿಯ ಜೀವಂತ ಮಣ್ಣು ಅಂತ ಹೇಳುವಂತಹದ್ದು. ಹೌದು, ಜೀವಂತ ಮಣ್ಣು. ಮತ್ತೆ ನಾವು ಈಗ ವೈದ್ಯಕೀಯ ಈ ಆಯುರ್ವೇದ ಶಾಸ್ತ್ರದಲ್ಲಿ ನಾನು ಕಲಿತ ಕಾರಣ, ಶಾಸ್ತ್ರವನ್ನು ಕಲಿತ ಕಾರಣ ನಾನು ಹೇಳ್ಬಹುದು ಏನಂತ ಹೇಳಿದ್ರೆ, ಮೊದಲಿಂದ ಹಿರಿಯರು ಹೇಳ್ತಾ ಇದ್ರು, ಈ ಗುಡ್ಡ ಮರಗಳ ಗುಡ್ಡ ಕಾಡಿ ಗುಡ್ಡದಲ್ಲಿರುವಂತಹ ಕೆಲವು ಮರಗಳು ಈ ನಮಗೆ ಬರುವಂತಹ ರೋಗಕಾರಕ ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳನ್ನು ತಡೀತದೆ ಅಂತ. ಅದು ನಾವು ಪ್ರಾಕ್ಟಿಕಲಿ ನೋಡಿದ್ರೆ ಅದು ಸತ್ಯವೇ. ಯಾಕೆ ಹೇಳಿದ್ರೆ, ಇವತ್ತು ಬರುವಂತಹ ಈ ಡೆಂಗು ಇರಬಹುದು, ಮಲೇರಿಯಾ, ಈ ಡೆಂಗು ಮುಖ್ಯವಾಗಿ ಡೆಂಗು ಹಳ್ಳಿಗಳಲ್ಲಿ ಇರಲೇ ಇಲ್ಲ, ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿ ಇರಲೇ ಇಲ್ಲ. ಯಾವಾಗ ನಾವು ರಬ್ಬರ್ನತ್ತ ಒಲವು ತೋರಿದೆವೋ, ಈ ಹಲವು ವೈವಿಧ್ಯಮಯವಾದಂತಹ ಕಾಡುಗಳನ್ನೆಲ್ಲ ಕಡಿದು ನಾವು ಯಾವಾಗ ಮೋನೋಕಲ್ಚರ್ ಅಂತ ಹೌದು ಹೋದೆವೋ, ಅಲ್ಲಿಂದ ನೋಡಿ ನಮಗೆ ಈಗ ಪ್ರತಿ ವರ್ಷವೂ ರಬ್ಬರ್, ಈಗ ನಾನು ಸೂಕ್ಷ್ಮವಾಗಿ ನಾನು ನೋಡಿದ್ದೇನೆ ನಮ್ಮ ಹಳ್ಳಿಯಲ್ಲಿ ರಬ್ಬರ್ ಎಲ್ಲಿ ಉಂಟು ಅಲ್ಲಿ ಮಾತ್ರ ಡೆಂಗು ಹೆಚ್ಚಿದೆ. ಈಗ ಅವರು ಆರೋಗ್ಯ ಇಲಾಖೆಯವರು ಅದನ್ನು ಒಪ್ಪುವುದಿಲ್ಲ, ಅವ್ರು ಹೇಳ್ತಾರೆ ತೋಟದಲ್ಲಿರುವಂತಹ ಈ ಅಡಿಕೆ ಹಾಳೆಗಳಿಂದ ಕೂಡ ಬರ್ತದೆ ಅಂತ ಹೇಳಿ. ಹಾಗೆ ಹೇಳಿ ಅದನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ, ನಾನೀಗ ಆರೋಗ್ಯ ಇಲಾಖೆಯವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೇನೆ ಈ ಊರಿನಲ್ಲಿ, ಅವರು ಹೇಳೋದು ಇದು. ಆದ್ರೆ ಮಳೆಗಾಲದಲ್ಲಿ ಈ ರಬ್ಬರಿನ ಗೆರಟೆಗಳಲ್ಲಿ ಅಲ್ಲಿ ಪ್ಲಾಸ್ಟಿಕ್ ಗೆರಟೆಗಳಲ್ಲಿ ನೀರು ತುಂಬಿ ಅಲ್ಲಿಯೇ ಈ ಲಾರ್ವಾ ಉತ್ಪತ್ತಿ ಆಗುವಂತದ್ದು, ಹೆಚ್ಚು ಲಾರ್ವಾಗಳಿರ್ತದೆ. ಆ ಸಮಯದಲ್ಲಿ ನಾವು ಹೋಗ್ತೇವೆ, ನಾವು ಹೋಗಿ ಆ ಮನೆಯವರಿಗೆಲ್ಲ ಹೇಳ್ತೇವೆ ನೀವು ಅದನ್ನು ನೀರನ್ನು ಈ ಗೆರಟೆಗಳನ್ನು ಕವಚಿ ಇಡಿ, ಅವಾಗ ಅಲ್ಲಿ ಉತ್ಪತ್ತಿ ಆಗುವಂತಹ ಇದು ಕಡಿಮೆ ಆಗ್ತದೆ ಅಂತ ಹೇಳಿ ನಾವು ವರ್ಷವೂ ನಮ್ಮ ಒಂದು ಏರಿಯಾದಲ್ಲಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಊರಿ ನಮ್ಮ ಏರಿಯಾದಲ್ಲಿ ಆದ ಕಾರಣ ಸ್ವಲ್ಪ ಕಡಿಮೆ ಉಂಟು, ಬಾಕಿ ಈಗ ಇರುವಂತಹ ಸ್ಥಳಗಳಿಂದ ಹೋಲಿಸಿದ್ರೆ ನಮ್ಮ ಸ್ಥಳದಲ್ಲಿ ಸ್ವಲ್ಪ ಕಡಿಮೆ ಉಂಟು, ಹೇಳಿದ್ರೆ ನಾವು ವರ್ಷವೂ ಆ ಕೆಲಸ ಮಾಡ್ತಾ ಇದ್ದೇವೆ. ಆಮೇಲೆ ಈಗ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು, ಈಗ ಜೀವ ವೈವಿಧ್ಯತೆಯ ಬಗ್ಗೆ ನೀವು ಮಾತನಾಡಿದ್ರಿ, ಈ ಜೀವ ವೈವಿಧ್ಯತೆ ಎನ್ನುವಂತಹದ್ದನ್ನು ಕೃಷಿಯಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅಂತ? ಒಳ್ಳೆ ಒಂದು ಪ್ರಶ್ನೆ ಅದು. ಜೀವ ವೈವಿಧ್ಯ ಈಗ ನೋಡಿ ನಾವು ಮುಖ್ಯವಾಗಿ ಇವತ್ತು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೃಷಿ ಕಾರ್ಮಿಕರ ಕೊರತೆ ಇರುವುದರಿಂದ ಎಲ್ಲ ನಾವು ಹೆಚ್ಚಿನ ಕೃಷಿಕರು ತೋಟಕ್ಕೆ ಈ ಸಸ್ಯಗಳನ್ನು ಇದು ಅಂತ ಹೇಳಿದ್ರೆ ನಾವು ಹುಲ್ಲು ಕಾಯುವಂತಹ ಔಷಧಿಯನ್ನು ಹೊಡಿತಾರೆ. ಈಗ ನಮಗೆ ದುಡ್ಡಿನ ಲೆಕ್ಕಾಚಾರ ನೋಡಿದ್ರೆ ತುಂಬಾ ಕಡಿಮೆ ದುಡ್ಡಿನಲ್ಲಿ ನಾವು ಈ ಇದು ಕಳೆಯನ್ನು ಹತೋಟಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಮ್ಮ ಒಂದು ಮನಸ್ಸಿಗೆ ಹೇಳ್ತದೆ. ಆದ್ರೆ ನನ್ನ ಲೆಕ್ಕದಲ್ಲಿ ಲಕ್ಷಾಂತರ ಅಥವಾ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳು ನಮ್ಮ ನಮಗೆ ಪೂರಕವಾದಂತಹ ಒಂದು ಅನೇಕ ಜೀವಿಗಳು ನಮಗೆ ಗೊತ್ತಿಲ್ಲದೆ ಅಲ್ಲಿ ಸತ್ತೋಗ್ತದೆ. ಆವಾಗ ನಾವು ಆ ಅದನ್ನೆಲ್ಲ ನಾವು ಈಗ ನಾವು ಸಾವಯವ ಅಂತ ಹೇಳುವ ಒಂದು ಪರಿಕಲ್ಪನೆ ಯಾಕೆ ಅಂತ ಹೇಳಿದ್ರೆ, ಈಗ ನೂರಕ್ಕೆ ನೂರು ಸಾವಯವ ಯಾರಿಗೂ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆ ಹೇಳಿದ್ರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಕೃಷಿಕರು ಬದುಕಬೇಕಾಗ್ತದೆ. ಆವಾಗ ನಾವು ಈ ಜೀವ ವೈವಿಧ್ಯವನ್ನು ಉಳಿಸುವುದಂತ ಹೇಳಿದ್ರೆ ಅಲ್ಲಿಂದಲೇ ನಮ್ಮ ಮಣ್ಣನ್ನೇ ಮುಖ್ಯವಾಗಿ ನಾವು ಯಾವ ರೀತಿ ಉಳಿಸಬಹುದು, ಅತಿಯಾದ ವಿಷವನ್ನು ಹಾಕದೆ, ಅತಿಯಾದ ರಾಸಾಯನಿಕವನ್ನು ಸುರಿಯದೆ, ಸಾವಯವಗಳನ್ನು ಕೊಟ್ಟುಕೊಂಡು ನಾವು ನಮ್ಮ ಹತ್ತಿರದಲ್ಲಿರುವಂತಹ ಪರಿಸರ, ಈಗ ಉದಾಹರಣೆಗೆ ಜೀವ ವೈವಿಧ್ಯ, ಅದೀಗ ನಮ್ಮ ನಾನೀಗ ಹಲವು ಮರಗಳನ್ನು ನಡೆಸಿದ್ದೇನೆ, ಅದು ತೋಟದ ಸುತ್ತ ಇದು ಹೂ ಕೊಡುವ ಮರಗಳಿವೆ, ಹಣ್ಣು ಕೊಡುವ ಮರಗಳಿವೆ, ಮತ್ತೆ ಫಲ ಕೊಡುವ ಮರಗಳಿವೆ, ಈ ತರದೆಲ್ಲ ಬೇರೆ ಬೇರೆ ಮರಗಳಿವೆ. ಇದು ನೋಡಿ, ಈಗ ನಮಗೆ ಹೂ ಕೊಡುವ ಮರಗಳು, ಜೇನು ನೊಣಗಳು ಸಾಕಷ್ಟು ಬರ್ತವೆ, ಅವಾಗ ನಮಗೆ ಪರಾಗಸ್ಪರ್ಶ ಬೇಕಾದಷ್ಟು ಪರಾಗ ಸಿಗುವ ಕಾರಣ ಅವುಗಳು ಬರ್ತವೆ. ನಿಮಗೆ ನಿಮ್ಮ ಅಡಿಕೆಗೂ ಕೂಡ ಅಡಿಕೆಯ ಇಳುವರಿ ಜಾಸ್ತಿ ಆಗ್ತದೆ. ಅದೇ ರೀತಿ ಪ್ರತಿಯೊಂದು ಈಗ ನಾವು ಇದು ಮಾಡುವಲ್ಲಿ, ಈಗ ಉದಾಹರಣೆ ಉಡಗಳು ತುಂಬಾ ಸಂಖ್ಯೆಯಲ್ಲಿ ನಮ್ಮ ತೋಟಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಈಗ ಮೊದಲೆಲ್ಲ ಸಿಗ್ತಿರ್ಲಿಲ್ಲ. ಈ ಉಡಗಳು ನೋಡಿ, ಆ ವಿಷದ ಹಾವುಗಳನ್ನೆಲ್ಲ ಅವುಗಳು ತಿಂತದೆ, ಅಥವಾ ಸಣ್ಣ ಕ್ರಿಮಿ ಕೀಟಗಳನ್ನೆಲ್ಲ ಹೆಚ್ಚಾಗ್ಲಿಕ್ಕೆ ಬಿಡುವುದಿಲ್ಲ. ಒಂದು ರೀತಿಯ ಒಂದು ನೈಸರ್ಗಿಕ ಸಮತೋಲನ ಇರ್ತದೆ. ಹೌದು, ಜೀವ ವೈವಿಧ್ಯ ನಮ್ಮ ಎದುರೇ, ಈ ನಾವು ಸಮತೋಲನದಲ್ಲಿ ಇಟ್ಟುಕೊಂಡ್ರೆ ಆ ಜೀವ ವೈವಿಧ್ಯವು ಸಮತೋಲನದಲ್ಲಿ ಇರ್ತದೆ. ಅದು ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ಕೃಷಿಕನು ಆಲೋಚನೆ ಮಾಡಿ ಅವನವನ ಪರಿಸರವನ್ನು ಹೇಗೆ ಇಟ್ಟುಕೊಳ್ಳಬಹುದು ಅಂತೇಳಿ ಆಲೋಚನೆ ಮಾಡಬೇಕು. ಸಾಮಾನ್ಯವಾಗಿ ಈಗ ತಜ್ಞರು ಹೇಳುವಂತಹದ್ದು ಈ ಕೃಷಿಯ ಜೊತೆ ಜೊತೆಗೆ ಅರಣ್ಯ ಗಿಡಗಳು ಕೂಡ ಇರಬೇಕು ಅಂತ ಹೇಳಿ, ಆದರೆ ಆ ರೈತರ ಅನುಭವ ಏನು ಅಂತಂದ್ರೆ, ಅರಣ್ಯ ಗಿಡಗಳು ತೋಟದಲ್ಲಿ ಜಾಸ್ತಿ ಆದಷ್ಟು ಕೃಷಿಯಲ್ಲಿ ಉತ್ಪತ್ತಿ ಅಥವಾ ಇಳುವರಿ ಕಡಿಮೆ ಆಗ್ತಾ ಹೋಗ್ತದಲ್ಲ ಅಂತ, ನಿಮ್ಮ ಚಿಂತನೆ ಏನು? ಹೌದು, ನಾವು ಸಾಮಾನ್ಯವಾಗಿ ನೋಡಿ, ನಾನು ಎರಡು ತೆಂಗಿನ ಮರದ ನಡುವೆ ಇದೇ ಒಂದು ಪರಿಕಲ್ಪನೆ ಅಂತ ಹೇಳಿದ್ರೆ, ಅರಣ್ಯ ಗಿಡಗಳು ಬೇಕು ಅಂತ ಹೇಳಿ ಎರಡು ತೆಂಗಿನ ಗಿಡಗಳ ನಡುವೆ ಒಂದು ಮರವನ್ನು ನೆಟ್ಟಿದೆ. ಇಡೀ ನಮ್ಮ ಭೂಮಿಯ ಸುತ್ತ ತೆಂಗಿನ ಮರಗಳಿವೆ, ತೆಂಗಿನ ಮರದ ಎರಡು. ಆದ್ರೆ ಇತ್ತೀಚೆಗೆ ನೀವು ಈಗ ಒಂದು ಹೇಳಿದಂತೆ, ಅದು ನನಗೆ ಸ್ವಲ್ಪ ಇಳುವರಿ ಕಡಿಮೆ ಆಗ್ಲಿಕ್ಕೆ ಶುರುವಾಗ್ತಾ ಉಂಟು. ಇದು ತೆಂಗಿನ ಇಳುವರಿ ಕಡಿಮೆ ಆಗ್ತಾ ಉಂಟು. ನಾನು ಸಾಕಷ್ಟು ಕೊಟ್ಟರು ಕೂಡ, ಅವಾಗ ನಾವು ಗೆಲ್ಲುಗಳನ್ನು ಸವರುವುದು ಏನು ಮಾಡಿದ್ರು ಕೂಡ ಈ ಸಸಿಗಳು ತಿಂತದೆ. ಅಂತ ಇದರಲ್ಲಿ ನಾವು ಹೇಳಿದ್ರೆ, ತೋಟದ ಬದುಗಳಲ್ಲಿ ಸಾಧಾರಣ ಅಂತ ಹೆಚ್ಚು ನಮಗೆ ಇದು ಮಾಡದಂತೆ ಸಣ್ಣ ಮಟ್ಟಿನ ಸಸಿಗಳನ್ನು ಮಾತ್ರ ನೆಡಬೇಕಷ್ಟೇ ಹೊರತು, ದೊಡ್ಡ ದೊಡ್ಡ ಮರಗಳನ್ನು ನಾವು ನಮ್ಮ ಕೃಷಿಯೊಟ್ಟಿಗೆ ನೆಟ್ಟರೆ ನಮ್ಮ ಇದಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಹೌದು, ನಾವು ಪ್ರಾಕ್ಟಿಕಲ್ ಆಗಿ ಅನುಭವಿಸಿದಂತಹ ಇದು. ಈಗ ನಿಮ್ಮ ಕೃಷಿಗೆ ಸಂಬಂಧಪಟ್ಟು ಹೇಳೋದಿದ್ರೆ, ಈಗ ವಿಶೇಷವಾಗಿ ಕಾಳುಮೆಣಸಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ವಿ, ಇದರ ಒಂದು ಸೂಕ್ಷ್ಮಗಳ ಬಗ್ಗೆ ಹೇಳಿ. ಹೌದು, ಈ ಕಾಳುಮೆಣಸಿನ ಕೃಷಿಯ ಬಗ್ಗೆ ನನಗೆ ಒಂದು ಒಲವು ಬರ್ಲಿಕ್ಕೆ ಒಂದು ಮುಖ್ಯ ಕಾರಣ ಉಂಟು. ಯಾಕೆ ಹೇಳಿದ್ರೆ, ನಾನು 1997 ನಾನು ಕೃಷಿಗೆ ಬಂದಂತವ, ಪೂರ್ಣ ಪ್ರಮಾಣದಲ್ಲಿ ನಾನು ಕೃಷಿಗೆ ಬಂದಂತವ. 97 ನಮಗೆ ಹೊಳೆ ಬದಿಯ ತೋಟ ನಮ್ಮದು. ಕಟ್ಟದಲ್ಲಿ ನಾವು ಯಾವಾಗ ನೀರು ತುಂಬಲಿಲ್ಲ ಅವಾಗ ನಾವು ತುಂಬಾ ಒಂದು ಕಷ್ಟವನ್ನು ಅನುಭವಿಸಬೇಕಾಗ್ತದೆ ಈ ಹೊಳೆ ಬದಿಯ ತೋಟದವರು. ಅದೇ ರೀತಿ ನನಗೆ ಕೂಡ ಆಯ್ತು. 97 ನಮ್ಮ ಕಟ್ಟಗಳಲ್ಲಿ ನೀರು ತುಂಬದೆ, ಹೊಳೆಗೆ ಕಟ್ಟುವಂತಹ ಕಟ್ಟಗಳಲ್ಲಿ ನೀರು ತುಂಬದೆ, ನೀರಿನ ನೀರು ಬಹಳ ಕಡಿಮೆ ಆಯ್ತು. ನೀರಿನ ಇದು ಹೇಳಿದ್ರೆ, ಮಾರ್ಚ್ ತಿಂಗಳಲ್ಲಿ March 8 ನಮಗೆ ಇರುವಂತಹ ಎಲ್ಲಾ ಸ್ರೋತಸ್ಸುಗಳು, ನೀರಿನ ಸ್ರೋತಸ್ಸುಗಳು ಬತ್ತಿ ಹೋಯ್ತು. ಆ ವರ್ಷ ನಾನು ಮದುವೆ ಕೂಡ ಆಗಿದ್ದೆ, ಮನೆಯಲ್ಲಿಯೇ ಕೂತದ್ದು. ಆ ವರ್ಷ ನಮ್ಮ ತೋಟ ಬಹುತೇಕ ಹೊತ್ತಿ ಹೋಯ್ತು ಅಂತ ಹೇಳ್ಬೋದು. ಏನು ನನಗೆ ಆ ವರ್ಷ ನನ್ನ ಸೋದರ ಮಾವ ಅವರು ವಿಟ್ಲದ ಹತ್ರ, ಅವರು ಮಹಾಲಿಂಗ ಭಟ್ ಅಂತ ಹೇಳಿ, ಅವರು ಆ ಸಂದರ್ಭದಲ್ಲಿ ಕಾಳು ಮೆಣಸನ್ನು ಬೆಳೆಸ್ತಾ ಇದ್ರು. ಒಂದು ದಿವಸ ನಾನು ಅಲ್ಲಿ ನನ್ನ ಅಜ್ಜಿ ಮನೆಗೆ ಹೋಗಿರುವಾಗ, ನಾನು ಮತ್ತೆ ನನ್ನ ಹೆಂಡತಿ ಅಜ್ಜಿ ಮನೆಗೆ ಹೋಗಿರುವಾಗ ಅವ್ರು ಹೇಳಿದ್ರು, ನೀವು ಕಾಳು ಮೆಣಸನ್ನು ಮಾಡಿ ಬರೀ ಅಡಿಕೆಯನ್ನು ನಂಬಬೇಡಿ ಅಂತ ಹೇಳಿ ನನಗೊಂದು ಕಿವಿ ಮಾತು ಹೇಳಿದ್ರು. ಅದೊಂದು ಆ ಒಂದು ವಾಕ್ಯ ನನ್ನ ತಲೆಯಲ್ಲಿ ಅವತ್ತು ರಾತ್ರಿ ಇಡೀ ಏನಾದ್ರೂ ಒಂದು ಪ್ರಯತ್ನ ಮಾಡ್ಬೇಕಲ್ಲ, ಈ ಒಂದು ಇದರಿಂದ ಹೊರಗೆ ಬರ್ಲಿಕ್ಕೆ ಏನಾದ್ರೂ ಒಂದು ಪ್ರಯತ್ನ ಮಾಡ್ಬೇಕಲ್ಲ, ಆ ರೀತಿ ಒಂದು ನಾನು ಅದರ ಬಗ್ಗೆ ತುಂಬಾ ಚಿಂತನೆ ಮಾಡಿದೆ. ಮತ್ತೆ ಅದರ ಹಿಂದೆ ನಾನು ಕಾಳು ಮೆಣಸಿನ ಹಿಂದೆ ಹೋದೆ ಅಂತ ಹೇಳಿದ್ರೆ, ಆ ಮಳೆಗಾಲದಿಂದಲೇ ನಾನು ಕಾಳು ಮೆಣಸ ಸಸಿ ತರುವುದು ಅಥವಾ ಬಳ್ಳಿಗಳನ್ನು ತರುವುದು ನಡುವುದು ಈ ರೀತಿ ಪ್ರತಿ ವರ್ಷವೂ ಸಾಧಾರಣ ಅಲ್ಲಿಂದ ನಂತರ ಈಗಲೂ ಕೂಡ ಅದೇ ಇದನ್ನು ಮುಂದುವರಿಸ್ತಾ ಇದ್ದೆ. ಈಗ ಕಾಳು ಮೆಣಸಿನ ಕೃಷಿಯ ಒಂದು ಸೂಕ್ಷ್ಮಗಳು ಏನೇನು, ಒಳ್ಳೆಯ ಒಂದು ಇಳುವರಿ ಬರಬೇಕಿದ್ರೆ ಏನು ಮಾಡಬೇಕು, ಏನು ಮಾಡಬಾರದು? ಕಾಳು ಮೆಣಸಿನ ಈಗ ಸಾಮಾನ್ಯವಾಗಿ ಈಗ ಕರಾವಳಿ ಪ್ರದೇಶದಲ್ಲಿ ಕಾಳು ಮೆಣಸು ಸ್ವಲ್ಪ ಕಷ್ಟ ಅಂತ ಹೇಳ್ಬಹುದು. ಯಾಕೆ ಹೇಳಿದ್ರೆ, ನಮಗೆ ಮಲೆನಾಡು ಪ್ರದೇಶವು ಅಥವಾ ಸ್ವಲ್ಪ ಅರೆ ಮಲೆನಾಡು ಪ್ರದೇಶಗಳಲ್ಲೆಲ್ಲ ಇರುವಷ್ಟು ಒಂದು ಅನುಕೂಲ ವಾತಾವರಣ ಇಲ್ಲಿಲ್ಲ. ಇಲ್ಲಿ ಯಾಕೆ ಹೇಳಿದ್ರೆ, ಇಲ್ಲಿ ಬರುವಾಗ ಮಳೆ ಸಿಕ್ಕಾಬಟ್ಟೆ ಬರ್ತದೆ, ಮಳೆ ಬಿಟ್ರೆ ಮತ್ತೆ ವಿಪರೀತ ಬಿಸಿಲು, ಬಿಸಿಲನ್ನು ತಡೆದುಕೊಂಡು ಅದಕ್ಕೆ ನಿಲ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಸಾಧಾರಣವಾಗಿ ಕಾಳು ಮೆಣಸಿಗೆ ನೀರು ನಿಲ್ಲದ ಪ್ರದೇಶ ಸೂಕ್ತ ಅಂತ ಹೇಳಿ ನಾವು ಹೇಳ್ತೇವೆ. ಈಗ ಸಾಮಾನ್ಯ ವಿಜ್ಞಾನಿಗಳು ಹೇಳುವ ಪ್ರಕಾರ ಒಂದು ಮಳೆ ಬಂದು ಅರ್ಧ ಗಂಟೆ ನೀರು ನಿಂತರೂ ಅದರ ಬೇರು ಕೊಳೆತು ಹೋಗ್ತದೆ ಅಂತ ಹೇಳುವಂತಹ ಒಂದು ಇದಿದೆ. ಈಗ ನಮ್ಮ ಇಲ್ಲಿರುವಂತಹದ್ದು ಎಲ್ಲ ಜಮೀನುಗಳು ಸಾಧಾರಣ ಗದ್ದೆಯಲ್ಲಿ ಇಟ್ಟಂತಹ ತೋಟಗಳು. ನಾವೀಗ ನನಗಿರುವಂತಹ ಜಮೀನಿನಲ್ಲಿ 90% ನಾವು ಮೊದಲು ಗದ್ದೆಗಳಾಗಿದ್ದಂತಹ ಈಗ ತೋಟಗಳಾಗಿ ಪರಿವರ್ತನೆ ಮಾಡಿದಂತಹದ್ದು. ಇದರಲ್ಲಿ ನಾವು ಈಗ ಮಣ್ಣು ಹಾಕಿ ಅಡಿಕೆ ಸಸಿಗಳನ್ನು ನಟ್ಟು ಅದರ ನಂತರ ಮಣ್ಣು ಹಾಕಿದ ಸ್ಥಳದಲ್ಲಿ ಕಾಳು ಮೆಣಸಿಗೆ ತೊಂದರೆ ಆಗ್ತಾ ಇಲ್ಲ. ಆದ್ರೆ ನನಗೆ ನಾವು ಒಂದು ಸ್ವಲ್ಪ ದೂರದಲ್ಲಿರುವಂತಹ ತೋಟ ಇದೆ, ನಮ್ಮ ಒಂದು ಬಯಲಿನ ಒಂದು ಮೂಲೆಯಲ್ಲಿರುವಂತಹ, ಅಲ್ಲಿ ನಾವು ಮಣ್ಣು ಹಾಕ್ಲಿಲ್ಲ, ಅಲ್ಲಿ ಕಾಳು ಮೆಣಸು ಬರ್ತಾ ಇಲ್ಲ. ಮತ್ತೆ ಕಾಳು ಮೆಣಸು ಮತ್ತೆ ನಾನು ನಡುವಾಗ ಉತ್ತರ ಭಾಗದಿಂದಲೇ ನಡ್ತೇನೆ. ಯಾಕೆ ಹೇಳಿದ್ರೆ ಎರಡು ಉತ್ತರದಿಂದ ನಟ್ರೆ ಎರಡು ಲಾಭಗಳಿವೆ. ನಾವು ಅಕ್ಟೋಬರ್ ತಿಂಗಳಲ್ಲಿ ಬರುವಂತಹ ಈ ದಕ್ಷಿಣ ದಿಕ್ಕಿನಿಂದ ಬರುವಂತಹ ಬಿಸಿಲಿದೆ ಅಲ್ಲ, ಇದರ ಕಾಂಡಕ್ಕೆ ಬಿದ್ದರೆ ಸಸಿಗಳಷ್ಟು ಉತ್ತಮವಾಗಿ ಬರುವುದಿಲ್ಲ. ಈಗ ಅಡಿಕೆ ಮರಕ್ಕೆ ಆದ್ರೂ ಸಹ ಆ ದಕ್ಷಿಣದ ಬಿಸಿಲು ಬಿದ್ದರೆ ಒಂದು ಒಂದು ಸೈಡ್ ಇಡೀ ಹೋಗಿ ದಂಬೆ ಬಿದ್ದಾಗುವಂತಹ ತೊಳ್ಳಾಗುವುದಿದೆ. ಅದೇ ರೀತಿ ಕಾಳು ಮೆಣಸಿನ ಬಳ್ಳಿಗಳಿಗೆ ಕೂಡ ಹಾನಿ ಆಗ್ತದೆ, ಅದರ ಕಾಂಡಕ್ಕೆ, ಅದರ ಮುಂದುವರಿಯುವಂತಹ ಕಾಂಡಗಳಿಗೆ ಹಾನಿ ಆಗ್ತದೆ. ಮತ್ತೊಂದು ಉಪಕಾರ ಅಂತ ಹೇಳಿದ್ರೆ ನಮ್ಮ ಕೆಲಸದವರಿಗೆ ಯಾವ ಭಾಗದಲ್ಲಿ ಅದರ ಬುಡ ಇದೆ ಅಂತ ಹೇಳಿ, ಈಗ ಉದಾಹರಣೆಗೆ ನಾವು ಸ್ವಲ್ಪ ಕೆಮಿಕಲ್ ಫರ್ಟಿಲೈಸರ್ ಹಾಕ್ತೇವೆ ಅಂತ ಹೇಳಿದ್ರೆ ಸ್ವಲ್ಪ ದೂರಕ್ಕೆ ಆ ಭಾಗವನ್ನು ಬಿಟ್ಟು ದಕ್ಷಿಣ ಭಾಗಕ್ಕೆ ಮಾತ್ರ ಹಾಕಿ ಅಂತ ಹೇಳಿದ್ರೆ ಇದಾಗ್ತದೆ, ಅವರಿಗೆ ಹಾಕ್ಲಿಕ್ಕೆ ಕೂಡ ಸುಲಭ ಆಗ್ತದೆ. ಒಂದೇ ಸೈಡ್ ಇಂದ ಈಗ ಕೆಮಿಕಲ್ ಫರ್ಟಿಲೈಸರ್ ಅನ್ನು ಹಾಕ್ಲಿಕ್ಕೆ ಆಗ್ತದೆ. ಈ ರೀತಿ ನಾವು ಒಂದು ಸೈಡ್. ಮತ್ತೆ ಸಸಿಗಳನ್ನು ನಾನು ಹೆಚ್ಚಾಗಿ ಸಸಿ ನರ್ಸರಿ ಮಾಡಿಯೇ ನಡುವಂತಹದ್ದು. ಈಗ ನಾವು ಮೊದಲೆಲ್ಲ ಹಿಂದಿನವರು ಆರದ್ರೆಯಲ್ಲಿ ನಡಬೇಕು ಅಥವಾ ಮೃಗಶಿರ ನಕ್ಷತ್ರದಲ್ಲಿ ನಡಬೇಕು ಹೀಗೆಲ್ಲ ಹೇಳ್ತಾ ಇದ್ರು. ನಮ್ಮದು ಈ ಪ್ರದೇಶ ಬಯಲು ಪ್ರದೇಶ ಆದ ಕಾರಣ ನಮ್ಮಲ್ಲಿ ಯಾವುದೇ ಆ ನಕ್ಷತ್ರಗಳ ಮೇಲೆ ನಟ್ರೆ ಇಲ್ಲಿ ಬದುಕುವುದಿಲ್ಲ. ನಾನು 1,000 ಬಳ್ಳಿಗಳನ್ನು ನಡೆಸಿ ಕೊನೆಗೆ ಉಳಿದದೊಂದು 10 ಮಾತ್ರ ನನಗೆ ಅದು ಚಿಗುರಿ ಬಂತು. ಹಾಗಾದ ಕಾರಣ ನಾನು ಎಲ್ಲ ಮತ್ತೆ ಅದರ ನಂತರ ನಾನು ICMAR ಅಂತ ಇದೆ ಅಲ್ಲ, ICMR ಅಪ್ಪಂಗಳ ಕೊಡಗಿನಲ್ಲಿ ಕೊಡಗಿನಲ್ಲಿ ಹೌದು ಅಲ್ಲಿ ಅಂಕೇಗೌಡ ಅಂತ ಇದ್ದಾರೆ ಡೈರೆಕ್ಟರ್, ಅವರಲ್ಲಿ ನಾವು ಭೇಟಿಯಾದೆ. ಅವರು ಭೇಟಿಯಾಗುವಾಗ ಹೇಳಿದ್ರು, ಡಾಕ್ಟ್ರೆ ನೀವು ನರ್ಸರಿ ಮಾಡುವುದು ಈ ಕಾಳು ಮೆಣಸಿನ ಕೃಷಿಗೆ ಒಂದು ಮುಖ್ಯವಾದ ಇದು ಅಂತ ಹೇಳಿದ್ರೆ ನರ್ಸರಿ ಮಾಡುವುದು. ಈಗ ಕೊಡಗಿನಲ್ಲಿ ಅವರು ಒಂದು ಮಾತು ಹೇಳಿದ್ರು, ಕೊಡಗಿನಲ್ಲಿ ಕಾಳು ಮೆಣಸು ಉಳಿದಿದೆ ಅಂತ ಹೇಳಿದ್ರೆ ಅದು ಇಲ್ಲಿಯ ಕೃಷಿಕರು ಪ್ರತಿ ವರ್ಷ ನರ್ಸರಿ ಮಾಡ್ತಾರೆ, ನೀವು ಕೂಡ ನರ್ಸರಿ ಮಾಡಿ ನಿಮ್ಮ ತೋಟದಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಒಂದು ಮಾತು ಹೇಳಿದ್ರು. ನಾನು ಅದೇ ವರ್ಷದಿಂದ ಮತ್ತೆ ಕಾಳು ಮೆಣಸಿನ ನರ್ಸರಿ ಮಾಡ್ತಾ ಇದ್ದೇನೆ. ನನ್ನ ತೋಟವು ಕೂಡ ಹಾಗೆ ಈಗ ಹೆಚ್ಚಾಗ್ತಾ ಇದೆ, ಬಳ್ಳಿಗಳು ಮೇಲೆ ಹೋಗಿ ಸಾಯುವುದಿಲ್ಲ ಅಂತ ಹೇಳಿ ಹೇಳುವುದಿಲ್ಲ, ಆದ್ರೆ ಬಳ್ಳಿಗಳು ಮೇಲೆ ಮೇಲೆ ಹೋಗ್ತಾ ಇದೆ. ನಾನು ಪ್ರತಿ ವರ್ಷ ನರ್ಸರಿ ಮಾಡ್ತೇನೆ, ಈ ವರ್ಷ ಕೂಡ ಒಂದು 700 ಸಸಿಗಳನ್ನು ಮಾಡಿದ್ದೇನೆ. ಮಳೆಗಾಲದ ನಂತರ ಸ್ವಲ್ಪ ಮಳೆ ಕಡಿಮೆ ಆದ ಕೂಡಲೇ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅದನ್ನು ನಡೆಸಿ ಬಿಡ್ತೇನೆ. ಹಾಗೆ ಕಸಿಗಿಡವನ್ನೇನಾದ್ರೂ ಪ್ರಯತ್ನ ಪಟ್ಟಿದ್ರ? ಕಸಿಗಿಡವನ್ನು ಪ್ರಯತ್ನ ಮಾಡಿದ್ದೇನೆ, ಕಸಿಗಿಡ ಒಂದು 200 ಕಸಿಗಿಡವನ್ನು ಹಾಕಿದ್ದೇನೆ. ಆದ್ರೆ ನನ್ನ ತೋಟದ ಮಟ್ಟಿಗೆ ಹೇಳುವುದಾದ್ರೆ ನನಗೆ ಕಸಿಗಿಡ ಅಷ್ಟು ಚೆನ್ನಾಗಿ ಬರಲಿಲ್ಲ. ನನ್ನ ತೋಟದಲ್ಲಿ ಈ ಪಣಿಯೂರು ಒನ್ ಅಥವಾ ಈ ಕರಿಮುಂಡ ಈ ಜಾತಿಯ ನಾವು ಏನು ಸಸಿ ಮಡಿಗಳಲ್ಲಿ ಹಾಕಿ ಮಾಡಿದಂತ ಸಸಿಗಳೇ ಚಂದ ಬರ್ತಾ ಇದೆ ಹೊರತು ನನಗೆ ಕಸಿ ಗಿಡಗಳು ಅಷ್ಟು ಒಳ್ಳೆದಾಗಿ ಬರ್ತಾ ಇಲ್ಲ. ಆದ ಕಾರಣ ನಾನು ಇದೇ ಸಸಿಗಳನ್ನು ನೆಟ್ಟು ಬೆಳೆಸ್ತಾ ಇದ್ದೆ. ಈಗ ಸೊರಗು ರೋಗ ನಿರ್ವಹಣೆ ಹೇಗೆ ಮಾಡ್ತೀರಿ? ಸೊರಗು ರೋಗಕ್ಕೆ ನಾನು ಹಲವು ಪ್ರಯತ್ನಗಳನ್ನು ಮಾಡಿದೆ. ಮೊದಲು ಈ ಕಾಪರ್ ಆಕ್ಸಿಕ್ಲೋರೈಡ್ ಬ್ಲೈಟಾಕ್ಸ್ ಅಂತ ಹೇಳುವ ಔಷಧವನ್ನು ಹಾಕಬೇಕು ಅಂತ ವಿಜ್ಞಾನಿಗಳು ಹೇಳಿದ್ರು, ನಾನು ಹಾಕಿದೆ. ಅದೇ ಕಾಲಕ್ಕೆ ನನಗೆ ಒಂದು ಟಿವಿಯಲ್ಲಿ ಒಂದು ದಿವಸ ಕೃಷಿ ಕಾರ್ಯಕ್ರಮ ನೋಡುವಾಗ ಗೋಣಿಕೊಪ್ಪಲ್ನ GKVK ಅವರು ಒಂದು ಕಾರ್ಯಕ್ರಮ ಇಟ್ಟಿದ್ರು, ಅದರಲ್ಲಿ ಒಬ್ರು ಹೇಳಿದ್ರು ನಾವು ಜೀವಾಮೃತ ಮಾಡಿ ಅದರಲ್ಲಿ ಟ್ರೈಕೋಡರ್ಮವನ್ನು ಹಾಕಿ ನಾನು ಹಾಕ್ತಾ ಇದ್ದೇನೆ, ನನಗೆ ಒಳ್ಳೆಯ ಒಂದು ರಿಸಲ್ಟ್ ಫಲಿತಾಂಶ ಬಂದಿದೆ ಅಂತ ಹೇಳಿದ್ರು. ನಾನು ಅದೇ ಒಂದು ನನಗೆ ಅದೊಂದು ಸ್ವಲ್ಪ ಮಾಡಬಹುದು ಅಂತ ಕಂಡಿತು. ಹಾಗೆ ನಾನು ಜೀವಾಮೃತವನ್ನು 3 ಜೀವಾಮೃತದಲ್ಲಿ ಈ ಟ್ರೈಕೋಡರ್ಮವನ್ನು ಡೆವಲಪ್ ಮಾಡಿ ಹಾಕ್ತಾ ಇದ್ದೇನೆ, ನನಗೆ ಉತ್ತಮ ಫಲಿತಾಂಶ ಸಿಗ್ತಾವ. ಆಮೇಲೆ ಈಗ ಕಾಳು ಮೆಣಸಿನಲ್ಲಿಯೂ ಕೂಡ ಇಳುವರಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಏರುಪೇರು ಆಗ್ತದೆ, ಇದಕ್ಕೆ ಪ್ರಮುಖವಾಗಿ ಮಳೆಯ ಏರುಪೇರು ಕಾರಣವೋ ಅಥವಾ ಬೇರೆ ಏನಾದ್ರು ಕಾರಣ ಉಂಟ? ಮಳೆ ಅಂತ ಹೇಳಿದ್ರೆ ಈಗ ಬರುವಂತಹ ಈಗ ನೋಡಿ ಈ ವರ್ಷ ಯಾವಾಗ ಅದಕ್ಕೆ ಡ್ರೈ ಆಗುವಂತಹ ಸೀಸನ್ ಅಲ್ಲಿ ಸಾಧಾರಣ ಏಪ್ರಿಲ್ ಮೇ ತಿಂಗಳಲ್ಲಿ ಉತ್ತಮ ಯಾವುದೇ ಮಳೆ ಬರಬಾರದು. ಕಾಳುಮೆಣಸು ಸಸಿ ಸ್ವಲ್ಪ ಸೊರಗಬೇಕು, ಸ್ವಲ್ಪ ಸೊರಗಬೇಕು. ಸೊರಗುವ ಸಮಯದಲ್ಲಿ ಸೊರಗಲಿಲ್ಲ, ಮಳೆ ಚೆನ್ನಾಗಿ ಸಿಕ್ಕಿತ್ತು. ಆದ್ರೂ ಕೂಡ ಮಳೆ ಬಂದ ನಂತರ ಒಂದು ಚಿಗುರಿ ಕಾಳು ಗೆರೆಯನ್ನು ಇಳಿಸುವಂತಹ ಪ್ರಕ್ರಿಯೆ ಆಗಬಹುದು ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಆ ಮಟ್ಟಕ್ಕೆ ನಿರೀಕ್ಷೆ ಇಲ್ಲ, ಬರಲಿಲ್ಲ ಈ ವರ್ಷ. ಈ ಮಳೆಯ ಏರುಪೇರು ಕಾಳು ಮೆಣಸಿನ ಮೇಲೆ ತುಂಬಾ ಪ್ರಭಾವ ಬೀರ್ತಾ ಉಂಟು. ಆ ಕಾಳು ಮೆಣಸು ಬಿಟ್ಟು ಬೇರೆ ಈಗ ಅಡಿಕೆ ಆಗ್ಬೋದು ಅಥವಾ ಜಾಯಿಕಾಯಿ ಇದನ್ನು ಕೂಡ ನೀವು ಬೆಳೀತಾ ಇದ್ರಿ, ಜಾಯಿಕಾಯಿ ಬಗ್ಗೆ ಹೇಳಿ. ಹೌದು, ಜಾಯಿಕಾಯಿ ಕೂಡ ಹಾಗೆ. ಜಾಯಿಕಾಯಿ ನಾನು ಫಸ್ಟ್ಗೆ ಒಂದು ಸಸ್ಯ, ಒಂದು ಸಸಿ ನಮ್ಮ ತೋಟದಲ್ಲಿ ಇತ್ತು. ಒಂದು ದಿವಸ ನಾನು ಮಂಗಳೂರಿಗೆ ಉಮರ್ ಫಾರೂಕಿ ಅಂತ ಇದ್ದಾರೆ, ಅವರು ನಮಗೆ ಒಂದು ಈ ಕಾಳು ಮೆಣಸು ಅಥವಾ ಇದನ್ನೆಲ್ಲ ತೆಗೆಯುವಂತಹ ಈ ಸಂಬಾರ ಪದಾರ್ಥಗಳನ್ನು ಖರೀದಿದ್ದಾರೆ. ಹೌದು, ಅವರ ಹತ್ರ ಹೋದಾಗ ಅವ್ರು ಹೇಳಿದ್ರು, ನೀವು ಎಲ್ಲಿ ಹೀಗೆ ಮಾತಾಡುವಾಗ ಅವ್ರು ಹೇಳಿದ್ರು, ನೀವು ನೋಡಿ ಒಂದು ಯಾವುದೇ ಒಂದು ಕೃಷಿ ಮಾಡುವಾಗ ಅದರ ಹಿಂದೆ ಬೀಳ್ಬೇಕು ಅಂತ ಹೇಳಿ ಒಂದು ಮಾತು ಹೇಳಿದ್ರು. ಒಂದು 10 ವರ್ಷ ಮೊದಲು ನನಗೊಂದು ವಾಕ್ಯವನ್ನು ಹೇಳಿದ್ರು ಅವರ. ನಾನದು ಬಹುಶಃ ಹಾಸ್ಯಾಸ್ಪದ ಅಂತ ಬಿಟ್ಟಿದ್ದೆ ಆ ಮಾತನ್ನು. ಆದ್ರೆ ಒಂದು ವರ್ಷ ನನ್ನ ತೋಟದಲ್ಲಿ ಗಾಳಿ ಬಂದು ಒಂದು 450 ಅಡಿಕೆ ಮರ ಒಂದು ಸೈಡಿಂದ ನುಗ್ಗಿದಂತಹ ಗಾಳಿ 450 ಅಡಿಕೆ ಮರಗಳನ್ನು ತಕೊಂಡು ಹೋಯ್ತು ಕೆಳಗೆ. ಎಲ್ಲ 450 ಧರಾಶಾಯಿ ಆಯ್ತು ಅಡಿಕೆ ಮರಗಳು. ಆ ವರ್ಷ ನಾನು ಆ ಒಂದು ಸೈಡಿಂದ ಫುಲ್ ಜಾಯಿಕಾಯಿ ಸಸಿಗಳನ್ನು ನೆಟ್ಟು ಗೋಡೆ ಯಾಕೆ ನಟ್ಟು ಬಿಟ್ಟಿದೆ. ಯಾಕೆಂತ ಹೇಳಿದ್ರೆ, ನೀವು ಆಗ ಒಂದು ಮಾತು ಕೇಳಿದ್ರಿ, ಈ ತೋಟದಲ್ಲಿ ಬೇರೆ ಸಸ್ಯಗಳನ್ನು ನಟ್ಟರೆ ನಿಮಗೆ ಸಮಸ್ಯೆ ಆಗುವುದಿಲ್ವಾ? ಆದ್ರೆ ಇದರಲ್ಲಿ ನಾನು ಎರಡು ಲಾಭವನ್ನು ಕಂಡಿದ್ದೇನೆ. ಒಂದು, ಗೋಡೆಯಾಗಿ ಮರಗಳು ಬರ್ತದೆ. ಬರೇ ಮರಗಳು ಮಾತ್ರ ಅಲ್ಲ, ಇದರಿಂದ ಒಂದು ಕಾಯಿಯೂ ಕೂಡ ನಮಗೆ ಸಿಗ್ತದೆ. ಒಂದು 60-70 ಜಾಯಿಕಾಯಿ ಸಸಿಗಳನ್ನು ತಂದು ಹಾಕಿದೆ ನಾವು ನರ್ಸರಿಯಿಂದ. ಇಲ್ಲಿ ನವೀನ್ ನರ್ಸರಿ ಅಂತ ಇದೆ ಸಾರ್ವಜನಿಕದ ಹತ್ರ, ಅಲ್ಲಿಂದ ನಾನು ತಂದು ಹಾಕಿದಂತಹ ಕಸಿ ಗಿಡಗಳಲ್ಲ, ನಾರ್ಮಲ್ ಈ ಬೀಜದಿಂದ ಆದಂತಹ ಗಿಡಗಳು. ಸಾಧಾರಣ ಒಂದು 80% ಗಿಡಗಳು ನನಗೆ ಹೆಣ್ಣು ಸಸಿಯಾಗಿಯೇ ಬಂದಿದೆ. ಆಮೇಲೆ ಈಗ ಇದರಲ್ಲಿ ಈಗ ಹಣ್ಣನ್ನು ಕೊಯ್ಯುವಂತಹದ್ದು, ಜಾಪತ್ರೆ ಅಥವಾ ಇದನ್ನ ಜಾಯಿಕಾಯಿಯನ್ನ ಪ್ರತ್ಯೇಕಿಸುವಂತಹದ್ದು ಮತ್ತು ಒಣಗಿಸುವಂತಹದ್ದು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಸಮಸ್ಯೆ ಆಗುದಿಲ್ವಾ? ಮಳೆಗಾಲದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ. ಈಗ ಕೆಲವೇ ವರ್ಷಗಳಿಂದ ನಾವು ಒಂದು ಹಂತ ಹಂತವಾಗಿ ಮೇಲೆ ಬರ್ತಾ ಇದ್ದೇವೆ, ಹೆಚ್ಚು ಜಾಯಿಕಾಯಿ ಸಿಗ್ತಾ ಇಲ್ಲ. ಆದ್ರೂ ಕೂಡ ಈಗ ನಾವು ಅಸ್ತ್ರ ವಲಯ ಮೇಲೆ ಒಣಗಿಸಿ, ಮತ್ತೆ ನಮ್ಮ ಹತ್ರ ಡ್ರೈಯರ್ ಕೂಡ ಇದೆ, ಈ ಸೋಲಾರ್ ಡ್ರೈಯರ್ ನ ಒಳಗೆ ಕೂಡ ಒಣಗಿಸ್ತಾ ನಾವು ಈಗ ತಕ್ಕ ಮಟ್ಟಿಗೆ ಸುಧಾರಿಸ್ತಾ ಇದ್ದೇವೆ. ಈಗ ಇನ್ನೂ ಹೆಚ್ಚಾಗ್ತಾ ಉಂಟು, ಹೆಚ್ಚು ಬರ್ತಾ ಉಂಟು. ಅದರಿಂದ ನಂತರ ಅದನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಿಸುವ ಒಂದು ಕೆಲಸವನ್ನು ಮಾಡುವ ಅಂತ ಹೇಳುವಂತ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಇನ್ನೊಂದು ವಿಚಾರ, ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಅಥವಾ ಒಂದು ಹಸು ಸಾಕಣೆ ಇರಬೇಕು ಅಂತ ಹೇಳಿ ನಿಮ್ಮ ಒಂದು ಅನುಭವ ಹೇಳಿ. ಇದು ಇವತ್ತಿನ ದಿವಸಗಳಲ್ಲಿ ಕೃಷಿಕರು ಏನ್ ಹೇಳ್ತಾರೆ ಹೇಳಿದ್ರೆ, ಕೃಷಿ ದನ ಉಂಟಾ ಮಾರೆ, ಅಯ್ಯೋ ನೀನು ದನ ಇದ್ರೆ ಸುಧಾರಿಸುವುದು ಕಷ್ಟ ಅಂತ. ಸುಧಾರಿಸುವುದು ಕಷ್ಟ ಅಂತ, ಹೆಣ್ಣು ಮಕ್ಕಳು ಕೂಡ ಸಿಕ್ಕುವುದಿಲ್ಲ, ಇದೆಲ್ಲ ಹಲವು ವಿಚಾರಗಳಿವೆ. ಎಲ್ಲ ನೆಗೆಟಿವ್ ಆಸ್ಪೆಕ್ಟ್ ಅನ್ನೇ ಹೇಳುವಂತಹ ಜನರೇ. ಬಟ್ ಅವರಿಗೆಲ್ಲರಿಗೂ ಹಾಲು ಬೇಕು. ಹೌದು, ಎಲ್ಲರಿಗೂ ಹಾಲು ಬೇಕು. ಬೆಳಗ್ಗೆ ಈಗ ನಾವು ಡೈರಿ ಮಾಡಿದ್ರೆ ಡೈರಿಯ ಒಂದು ಸೈಡ್ ಅಲ್ಲಿ ಎಲ್ಲ ಕೃಷಿಕರೇ ಇರ್ತಾರೆ, ಇನ್ನೊಂದು ಸೈಡ್ ಅಲ್ಲಿ ಹಾಲು ಹಾಕುವ ಕೆಲವು ವಿರಳ ವ್ಯಕ್ತಿಗಳು ಮಾತ್ರ ಇರ್ತಾರೆ. ಆದ್ರೆ ನನ್ನ ಅನುಭವ ಅಂತ ಹೇಳಿದ್ರೆ, ಒಬ್ಬ ಕೃಷಿಕನಿಗೆ ಒಂದು ದಿನಚರಿ ಅಂತ ಹೇಳುವುದು ಆರಂಭವಾಗುವುದು ಹಟ್ಟಿಯಿಂದ. ಅವ ಒಂದು ಉತ್ತಮವಾದ ದಿನಚರಿಯನ್ನು ರೂಪಿಸಬೇಕು ಅಂತ ಹೇಳಿ ಆದ್ರೆ, ಅವ ಖಂಡಿತವಾಗಿ ಒಂದು ದನವನ್ನು ತುಂಬಲ್ಲದಿದ್ರು ಒಂದು 2 ಅಥವಾ 3 ದನಗಳನ್ನು ಸಾಕಬೇಕು. ಯಾಕೆ ಹೇಳಿದ್ರೆ, ಬೆಳಗ್ಗೆ ಎದ್ದ ಕೂಡಲೇ ಒಂದು 6 ಗಂಟೆಗೆ ಅಥವಾ 6:30 ಆ ಸಮಯದಲ್ಲಿ ನಮಗೆ ಏಳ್ಲಿಕ್ಕೆ ದನ ಕರಿತಾ ಇರ್ತದೆ, ನಮ್ಮನ್ನು ಕರಿತಾ ಇರ್ತದೆ. ಹಾಲು ಕರಿಯುವಂತ ನಮಗೆ ಒಂದು ಮೈಂಡಿನಲ್ಲಿ ಒಂದು ಕಾನ್ಶಿಯಸ್ನೆಸ್ ಇರ್ತದೆ, ಏನಂತ ಹೇಳಿದ್ರೆ ಹಾಲು ಕರೀಲಿಕ್ಕೆ ಹುಟ್ಟು, ನಾವು ಕೆಲಸ ಮಾಡಬೇಕು ದಿನಚರಿ. ಬೆಳಗ್ಗಿನ ನೋಡಿ, ನಾವು ನಿನ್ನೆ ರಾತ್ರಿ ಎಲ್ಲಿಯಾದ್ರೂ ಹೋದ್ರು ನಾವು ಎಷ್ಟು ಲೇಟ್ ಆದ್ರೂ ಬಂದು ಮನೆಗೆ ತಲುಪ್ತೇವೆ, ಯಾಕೆ ಹೇಳಿದ್ರೆ ನಾಳೆ ಬೆಳಗ್ಗೆ ಒಂದು ಹಸು ಉಂಟು, ಕರೀಲಿಕ್ಕೆ ಉಂಟು. ಇದೆಲ್ಲ ಒಂದು ದಿನಚರಿ ಕೃಷಿಕನ ಒಂದು. ನಾವು ಬೆಳಗ್ಗೆ ಎದ್ದ ಕೂಡಲೇ ಹಾಲು ಕರೆದ ನಂತರ ನಾವು ಒಂದು ಬೆಳಗ್ಗೆ ಡಿಪೋಕ್ಕೆ ಹೋಗ್ತೇವೆ, ಹಾಲು ಹಾಕ್ತೇವೆ, 4 ಜನರೊಟ್ಟಿಗೆ ಒಂದು ನಮಗೆ ಒಂದು ಒಂದು ಸಣ್ಣ ಒಂದು ಸಂವಾದ ಮಾಡ್ತೇವೆ, ನಮಗೆ ಹಲವು ವಿಷಯಗಳ ಚರ್ಚೆ ಆಗ್ತದೆ ಅಥವಾ ಹಲವು ಜ್ಞಾನ ಸಿಗ್ತದೆ. ಮತ್ತೆ ಮನೆಯಲ್ಲಿಯೂ ಕೂಡ ಹಾಗೆ, ಈಗ ಕೆಲಸಕ್ಕೆ ಬರುವಂತಹ ವ್ಯಕ್ತಿಗಳು ದಿನ ಬರ್ತಾ ಇದ್ದಾರೆ ಅಂತ ಹೇಳಿ ಆದ್ರೆ, ಅವರಿಗೆ ಒಂದು ಹಸುಗಳಿದ್ರೆ ಮಾತ್ರ ಸರಿಯಾದ ಕೆಲಸ ಇರುವುದು ಹಳ್ಳಿಯಲ್ಲಿ. ಹಸುಗಳಿದ್ರೆ ಪೂರ್ಣ ಪ್ರಮಾಣ ಅವನು ಕೃಷಿಕನಾಗಿರ್ತಾನೆ. ಹಸು ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವನು ಕೃಷಿಯಲ್ಲಿ, ಈ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಕೃಷಿಯಲ್ಲಿ ನಾವು ಎಷ್ಟು ತೊಡಗಿಸಿಕೊಳ್ತೇವೆ ಅಷ್ಟು ಆ ಕೃಷಿ ನಮಗೆ ಕೊಡುತ್ತದೆ. ಯಾವಾಗ ಈಗ ಸಾಮಾನ್ಯ ಕೃಷಿಕರು ಹೇಳುವಂತ ಮಾತು, ಕೃಷಿ ಪ್ರಯೋಜನ ಇಲ್ಲ, ಕೃಷಿ ಆಗದು ಮಾರೆ. ಆದ್ರೆ ನಾನಿವತ್ತು ಒಬ್ಬ ಒಂದು ವೃತ್ತಿಯನ್ನು ಮಾಡ್ಲಿಕ್ಕೆ, ಒಬ್ಬ ವೈದ್ಯನ ವೃತ್ತಿಯನ್ನು ಮಾಡಿ ನಾನು ಏನು ಸಾಧಿಸಬಹುದು ಅಷ್ಟನ್ನು ನಾನು ಈ ಕೃಷಿಯಿಂದ ಸಾಧಿಸಿದೆ. ನನ್ನ ಮಕ್ಕಳನ್ನು ನಾನು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ, ನಮಗೆ ಬೇಕಾದ ವಸ್ತುಗಳನ್ನು ನಾನು ಖರೀದಿಸಿದೆ, ಎಲ್ಲ ಈ ನನಗೆ ಕೃಷಿಯ ಕೊಟ್ಟದ್ದು ಹೊರತು ಬೇರೆ ಯಾವುದೇ ಹೊರಗಿನ ಉತ್ಪತ್ತಿ ಇಲ್ಲ. ಆದ್ರೆ ನಾವು ಕೃಷಿಗೆ ನಾವು ಆ ರೀತಿ ತೊಡಗಿಸಿಕೊಂಡ್ರೆ ಮಾತ್ರ ಇದೆಲ್ಲ ಸಾಧ್ಯ. ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆ ಈಗ ನೀರಿನ ಒಂದು ನಿರ್ವಹಣೆ ಮಾಡುವಂತಹದ್ದು. ಬಹುಶಃ ಒಂದು ಮಿತವಾದಂತಹ ಒಂದು ಬಳಕೆಯನ್ನ ಮಾಡಬೇಕು ಅಂತ ಹೇಳ್ತೀವಿ, ಅದರ ಲಭ್ಯತೆಯೂ ಕೂಡ ವರ್ಷದಿಂದ ವರ್ಷಕ್ಕೆ ಏರುಪೇರು ಆಗ್ತಾ ಇದೆ. ಹೇಗೆ ಮಾಡ್ತಾ ಇದ್ರಿ ನೀರಿನ ಒಂದು ಸದ್ಬಳಕೆ? ನಾವು ನಮ್ಮ ನಮ್ಮ ಜಮೀನಿನ ಪಕ್ಕದಲ್ಲಿ ಒಂದು ಹೊಳೆ ಹರಿತಾ ಉಂಟು, ನಾವು ಅದಕ್ಕೆ ಕಟ್ಟವನ್ನು ಕಟ್ತಾ ಇದ್ದೇವೆ. ಹೊಳೆಯ ಇದಕ್ಕೆ ಎಚ್ ಡಿ ಪಿ ಶೀಟ್ ಹಾಗೂ ಮಣ್ಣನ್ನು ಮತ್ತೆ ಇದು ಮರಳಿನ ಚೀಲಗಳನ್ನಿಟ್ಟು ನಾವು ಕಟ್ಟವನ್ನು ನಿರ್ಮಿಸ್ತೇವೆ. ಸಾಧಾರಣ ನವೆಂಬರ್ ಮಾಸದಲ್ಲಿ, ನವೆಂಬರ್ 15ಕ್ಕೆ ನಾವು ನಮ್ಮ ಊರಿನಲ್ಲಿ ಒಂದು ಕಟ್ಟದ ಕುರಿತಾಗಿ ತುಂಬಾ ಒಂದು ಆಂದೋಲನವನ್ನೇ ನಾವು ಮಾಡಿದ್ದೇವೆ ಅಂತ ಹೇಳ್ಬಹುದು. ಕಳೆದ ಕೆಲವು ವರ್ಷಗಳಿಂದ, ಕಳೆದ ವರ್ಷವಂತೂ ನಾವು ತುಂಬಾ ಕೆಲಸ ಮಾಡಿದ್ದೇವೆ ಕಟ್ಟದ ವಿಷಯದಲ್ಲಿ. ಅದನ್ನು ದೇಶದ ರಾಜ್ಯ ಮಟ್ಟಕ್ಕೆ, ದೇಶದ ಮಟ್ಟಕ್ಕೆ ಕೂಡ ಕೊಂಡೋಗುವಂತಹ ಪ್ರಯತ್ನಗಳು ನಡೆದಿದೆ ಕಳೆದ ವರ್ಷ. ಒಂದು ರೀತಿಯಲ್ಲಿ ಏತಡ್ಕ ಮಾದರಿ ಅಂತ ಹೇಳ್ಬಹುದು. ಹೌದೌದು, ನಮಗೆ ಮುಖ್ಯವಾಗಿ ಇದಕ್ಕೆಲ್ಲ ಮಾರ್ಗದರ್ಶನ ಮಾಡಿದವರು ಜಲ ಈಗ ಸಂಪನ್ಮೂಲ ವ್ಯಕ್ತಿಯಾಗಿ ಇರುವಂತಹ ಶ್ರೀಪಡ್ರೆ ಅವರು ನಮ್ಮ ಜೊತೆ ಇದಕ್ಕೆ ಹೇಗೆ ಹೇಗೆ ಇದು ಮಾಡಬಹುದು ಅಂತ ಹೇಳಿ ನಮ್ಮ ಜೊತೆ ಅವರು ಕೈ ಜೋಡಿಸಿಕೊಂಡು ನಮ್ಮನ್ನು ಮುಂದೆ ಮುಂದೆ ತೆಕ್ಕೊಂಡೋಗಿದ್ದಾರೆ. ಅದೇ ರೀತಿ ನಾವು ಈಗ ನಮ್ಮದು ನೇರಪ್ಪಾಡಿ ಕಟ್ಟ ಅಂತ ಹೇಳ್ತೇವೆ, ನೇರಪ್ಪಾಡಿ ಕಟ್ಟ ನಾವು ಕಟ್ತಾ ಇದ್ದೇವೆ. ನಮ್ಮ ಹೊಳೆಗೆ ಸಾಧಾರಣ ಒಂದು 25 ಮೀಟರ್ ಅಗಲ, ಅಲ್ಲಿ ಹೊಳೆ ಅಗಲ ಇದೆ ಅಲ್ಲಿ, ಅದರಿಂದಲೂ ಹೆಚ್ಚಿದೆ. ಅದರಲ್ಲಿ ನೈಸರ್ಗಿಕವಾಗಿ ಒಂದು ಕಲ್ಲು ಇರುವಂತಹ ಕಾರಣದಿಂದ ಈ 42 ಮೀಟರ್ ಇರುವಂತಹ ಹೊಳೆ 25 ಮೀಟರ್ ನಾವು ಕಟ್ಟಬೇಕಾಗ್ತದೆ. ಒಂದು 10 ಫೀಟ್ ಹೈಟ್ಗೆ ನಾವು ಕಟ್ಟವನ್ನು ಕಟ್ಟಿ ನೀರನ್ನು ಸಮೃದ್ಧಗೊಳಿಸ್ತೇವೆ. ಈ ಸಾಧಾರಣ ಇಂತಹ ಕಟ್ಟಗಳು ಈ ಹೊಳೆಯಲ್ಲಿ ಸುಮಾರು ಒಂದು 20-25 ಕಟ್ಟಗಳಿವೆ. ಆದ್ದರಿಂದ ಒಂದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಧಾರಾಳವಾಗಿ ನೀರಿರ್ತದೆ. ಬೇಸಿಗೆಯಲ್ಲಿ ಬಂದು ನೋಡಿದ್ರೆ ನೀವು, ಸಾಧಾರಣ ಈ ವರ್ಷ ಮೇ ತಿಂಗಳಲ್ಲಿ ಕೂಡ ನಾವು ಕಟ್ಟವನ್ನು ಬಿಟ್ಟು ನೀರನ್ನು ಹೊರಗೆ ಹಾಕಬೇಕಾಯ್ತು. ಅಲ್ಲಿ ಅಷ್ಟು ಸಮೃದ್ಧವಾದ ನೀರು ಇತ್ತು ಈ ವರ್ಷ. ಹೆಚ್ಚಿನ ವರ್ಷವೂ ನಮಗೆ ಏಪ್ರಿಲ್ ವರೆಗೆ ನೀರು ಸಿಗ್ತದೆ. ಹಾಗೆ ಹೇಳಿಕೊಂಡು ನಾವು ಇಷ್ಟು ಸಮೃದ್ಧವಾದ ನೀರನ್ನು ನಾವು ಯದ್ವಾ ತದ್ವಾ ಪೂಲು ಮಾಡುವುದಿಲ್ಲ, ಮಾಡಬಾರದು ಕೂಡ. ಯಾಕೆ ಹೇಳಿದ್ರೆ ನಮ್ಮ ನೀರನ್ನು ನಾವು ಎಷ್ಟು ಹಿಡಿದಿಡ್ತೇವೆ ಅಷ್ಟು ಭೂಮಿಗೆ ನಮ್ಮ, ಈಗ ನಾವು ನೀರು ಹಿಡಿದಿಟ್ರೆ, ನಮ್ಮ ಹೊಳೆಯಲ್ಲಿ ನೀರು ಹಿಡಿದಿಟ್ರೆ ನಮ್ಮ ಮೇಲೆಗಡೆ ಗುಡ್ಡದ ಮೇಲೆ ಒಂದು 2 ಕಿಲೋಮೀಟರ್ ತನಕ ಧಾರಾಳ ನೀರಿರ್ತದೆ. ಯಾವಾಗ ಈ ಹೊಳೆಯಲ್ಲಿ ಬತ್ತಲಿಕ್ಕೆ ಶುರುವಾಯ್ತು ಅಲ್ಲಿ ಕೂಡ ನೀರು ಬತ್ತುತ್ತದೆ. ಆದ ಕಾರಣ ನಮ್ಮ ಇಡೀ ಒಂದು ಒಂದು ಪಂಚಾಯತ್ ಅಥವಾ ಊರಿಗೆ ಅದು ದೊಡ್ಡ ಒಂದು ಸಮೃದ್ಧವಾದ ನೀರಿನ ಒಂದು ಸೆಲೆ ಅಂತ ಹೇಳ್ಬಹುದು ಈ ಹೊಳೆಯ ಇದು. ಆದ್ದರಿಂದ ನಾವು ತೋಟಕ್ಕೆಲ್ಲ ನಾವು ನೀರು ಹಾಯಿಸುವಾಗ ಅಷ್ಟೇ 2 ಗಂಟೆ ಅಂತ ಹೇಳಿದ್ರೆ ಕರೆಕ್ಟ್ 2 ಗಂಟೆ ನಮ್ಮ ಕೆಲಸದವರಿಗೆ ಕೂಡ ನಾವು ಹೇಳಿದ್ದೇವೆ 2 ಗಂಟೆಯಿಂದ 1 ನಿಮಿಷವೂ ಕೂಡ ಹೆಚ್ಚು ನೀರು ಹಾಕಬಾರದು. ಯಾಕೆ ಹೇಳಿದ್ರೆ ನಮಗಿರುವಂತಹ ನೀರು ಅಷ್ಟೇ 2 ಗಂಟೆಗೆ ನಾವು ಸೀಮಿತಗೊಳಿಸಬೇಕು ಅಂತ ಹೇಳಿ ನಾವು ಹದವಾಗಿ ಒಂದು ವಾರಕ್ಕೊಮ್ಮೆ 2 ಗಂಟೆಯ ಅಷ್ಟೇ ನೀರು ಕೊಟ್ಟು ನಾವು ಅದನ್ನು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಮರಗಿಡಗಳು ಕೂಡ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ತವೆ. ಹೌದು ನಾವು ಮತ್ತೊಂದು ಸೂಕ್ಷ್ಮತೆ ಅಂತ ಹೇಳಿದ್ರೆ ನಾವು ವರ್ಷದ ಸುರುವಿಗೆ ಇದೇ ರೀತಿ ಒಂದೀಗ ನೀವು ನಮಗೀಗ ನಾವು ನೀರು ಕಡಿಮೆ ಇದೆ ಈ ವರ್ಷಕ್ಕೆ ಅಂತ ಹೇಳಿ ಆದ್ರೆ ನಾವು 1.5 ಗಂಟೆ ಕೊಡ್ತೇವೆ, 2 ಗಂಟೆಯಿಂದ 1.5 ಗಂಟೆಗೆ. ಅದು ಕೃಷಿಯ ವರ್ಷ ಆರಂಭವಾಗುವ ಅಲ್ಲಿಂದಲೇ ಅದೇ ರೀತಿ ಹೋಗ್ಬೇಕು. ನಡುವಿನಿಂದ ಚೇಂಜಸ್ ಮಾಡಿದ್ರೆ ಮರಗಿಡಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಕಟ್ಟದ ಒಂದು ನಿರ್ಮಾಣಕ್ಕೆ ಸಾಮಾನ್ಯ ಎಷ್ಟು ಶ್ರಮ ಬರ್ತದೆ, ಎಷ್ಟು ಖರ್ಚು ಬರ್ತದೆ, ಮತ್ತೆ ಎಷ್ಟು ಕುಟುಂಬಗಳೆಲ್ಲ ಸೇರ್ಕೊಳ್ತವೆ ಇದರಲ್ಲಿ? ಅದು ನೋಡಿ, ಒಂದೊಂದು ಕಟ್ಟಗಳಿಗೂ ಒಂದು, ಈಗ ನಿಮ್ಮ ಕಟ್ಟದ ಬಗ್ಗೆ ಹೇಳಿ. ಈಗ ನಮ್ಮ ಕಟ್ಟಕ್ಕೆ ಸಾಧಾರಣ ನಾವು ಕಳೆದ ವರ್ಷದ 1,00,000 ಖರ್ಚು ಬಂದಿದೆ. ನಾವು ಖರ್ಚಿನಲ್ಲಿ ನಾವು ಎಚ್ ಡಿ ಪಿ ಶೀಟ್, ಹೈ ಡೆನ್ಸಿಟಿ ಪಾಲಿಮಾ ಇಥಲಿನ್ ಶೀಟ್ ಅನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಆ ಶೀಟ್ ಅನ್ನು ಯೂಸ್ ಮಾಡಿದ ಕಾರಣ ನಮಗೆ 1,00,000 ಖರ್ಚು ಬರ್ತದೆ. ಇಲ್ಲದಿದ್ದರೆ ಪ್ರತಿ ವರ್ಷ ಮತ್ತೆ ಒಂದು 50,000 ಖರ್ಚು ಹೆಚ್ಚು ಬರಬಹುದು. ಅದೇ ಮರಳಿನ ಚೀಲ ಇಡುವಂತದ್ರ ಜೊತೆಗೆ. ಹೌದು, ಮರಳನ್ನು ತುಂಬಿಸಿ ಹಿಂದೆಗಡೆ ಚೀಲವನ್ನಿಟ್ಟು ಅದರ ಎದುರುಗಡೆ ಸ್ವಲ್ಪ ಕೆಳಗಡೆ ಮಣ್ಣಾಕಿ ಅದರ ಮೇಲೆ ನಾವು ಈ ಶೀಟ್ ಅನ್ನು, ಎಚ್ ಡಿ ಪಿ ಶೀಟ್ ಅನ್ನು ಇಟ್ಟು ಎರಡೂ ಸೈಡಿನಿಂದ ನೀರು ಹೊರಗೆ ಹೋಗದಂತೆ ಸ್ವಲ್ಪ ಮಣ್ಣಾಕಿ ಎರಡು ಸೈಡಿಂದ ಎರಡು ಬದಿಗಳಲ್ಲಿ ಮಾತ್ರ ಮಣ್ಣಾಕಿ ಕಟ್ಟವನ್ನು ಮುಗಿಸ್ತೇವೆ. ಸಾಧಾರಣ 1,00,000 ರೂಪಾಯಿ ಇದು ಬಂದ್ರೆ ನಾವೊಂದು ಮುಖ್ಯವಾಗಿ ನಾಲ್ಕು ಜನ ಇದ್ದೇವೆ ನಮ್ಮ ಕಟ್ಟದಲ್ಲಿ, ಅದರಲ್ಲಿ ಎರಡು ಜನ ನಾವು ಸ್ವಲ್ಪ ದೊಡ್ಡ ತೋಟ ಇರುವಂತ, ನಮಗೆ ಈ ಹೆಚ್ಚಿನ ಹೊರೆಯನ್ನು ನಾವೇ ಹೊರ್ತೇವೆ. ಮತ್ತೆ ಒಂದು ಎರಡು ಜನ ಸಣ್ಣ ಸಣ್ಣ ಕೃಷಿಕರಿದ್ದಾರೆ, ಅವರು ಅವರ ಪಾಲಿನನ್ನು ಅವರು ಅವರಿಗೆ ಸಾಧ್ಯ ಆದಷ್ಟು ಕೊಡ್ತಾರೆ. ವೇಣುಗೋಪಾಲ್ ಅವರ, ಈ ಹಂತದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನಾನು ಸೇರಿಸಬೇಕು. ಇವಾಗ ಈ ಕೃಷಿ ಉತ್ಪನ್ನವನ್ನ ಸಂಸ್ಕರಣೆ ಮಾಡುವಂತಹದ್ದು ರೈತರ ಮಟ್ಟದಲ್ಲಿ ಮತ್ತು ಮಾರುಕಟ್ಟೆಯಲ್ಲಿ ಒಳ್ಳೆಯ ಧಾರಣೆ ಸಿಗುವ ಹಾಗೆ ಮಾಡಬೇಕಿದ್ರೆ ಏನು ಮಾಡಬೇಕು ಅಂತ? ಈ ಸಾಧಾರಣವಾಗಿ ಕೃಷಿಯಲ್ಲಿ ಅಂತ ಹೇಳಿದ್ರೆ ನಾವೀಗ ಸಾಮಾನ್ಯ ಅಡಿಕೆ ಮತ್ತೆ ಒಳ್ಳೆ ಮೆಣಸು, ನಾನು ಹೆಚ್ಚು ಕಾನ್ಸಂಟ್ರೇಟ್ ಮಾಡುವುದೇ ಅಡಿಕೆ ಮತ್ತು ಒಳ್ಳೆ ಮೆಣಸು ತೆಂಗಿನಕಾಯಿ. ಈ ಕೃಷಿ ಮಾಡುವಂತಹ ವಸ್ತುಗಳನ್ನು ಈಗ ನಾವು ಹಾಳಾಗದಂತಹ ವಸ್ತುಗಳನ್ನು ಮಾತ್ರ ನಾವು ನಾನೀಗ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಯಾಕೆ ಹೇಳಿದ್ರೆ ಯಾವಾಗ ಬೆಲೆ ಬರ್ತದೆ ಅಲ್ಲಿಯವರೆಗೆ ಇಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆ ಇದ್ರೆ ಮಾತ್ರ ಒಬ್ಬ ಕೃಷಿಕ ಬದುಕಲಿಕ್ಕೆ ಸಾಧ್ಯ. ಈಗ ಇಲ್ಲಿಯ ಅಡಿಕೆ ಕೃಷಿಕರು ಸ್ವಲ್ಪ ಆದರೂ ಎದ್ದು ನಿಲ್ಲುವುದು ಅಥವಾ ಗೆದ್ದದು ಅಂತ ಹೇಳಿದ್ರೆ ಅವರ ವಸ್ತುಗಳನ್ನು ಯಾವಾಗ ಮಾರುಕಟ್ಟೆಯಲ್ಲಿ ಬೆಲೆ ಬರ್ತದೆ ಅಲ್ಲಿಯವರೆಗೆ ಹಿಡಿದು ಇಟ್ಟುಕೊಳ್ಬೇಕು. ಅಂತ ವಿಷಯಗಳು ಅಂತಹ ಬೆಳೆಗಳು ನಮ್ಮ ಹತ್ರ ಇರೋದು ಅಡಿಕೆ ಮತ್ತೆ ಕಾಳುಮೆಣಸು ಮಾತ್ರ. ಇಲ್ಲಾಂದ್ರೆ ಇಲ್ಲದೆ ಹೋದರೆ ಸಾಧಾರಣವಾಗಿ ದಲ್ಲಾಳಿಗಳೇ ಇದನ್ನು ಸಾಮಾನ್ಯವಾಗಿ ತರಕಾರಿ ಹಣ್ಣು ಹಂಪಲಿನಲ್ಲಿ ಇದೇ ಆಗ್ತದೆ. ಹೌದು, ತರಕಾರಿ ಹಣ್ಣು ಹಂಪಲುಗಳನ್ನು ನಾವು ಪೆರಿಷೇಬಲ್ ಐಟಮ್ಸ್ ಅನ್ನು ಯಾವಾಗ ಮಾಡ್ತೇವೆ ಅವಾಗ ನಾವು ಸೋತ ಹೋಗ್ತೇವೆ. ಆದ್ರೆ ಮತ್ತೊಂದು ವಿಧಾನ ಅಂತ ಹೇಳಿದ್ರೆ ನಾವೇ ಮಾರುಕಟ್ಟೆಯನ್ನು ಕಂಡುಕೊಳ್ಳುವಂತಹ, ಈಗ ನೀವ್ ಹೇಳಿದಲ್ಲ ಮೌಲ್ಯವರ್ಧಿತ ಮಾಡಿದ್ರೆ ಬಹಳ ಉತ್ತಮ. ಆದ್ರೆ ಮೌಲ್ಯವರ್ಧಿತ ಮಾಡುವುದು ಅಂತ ಹೇಳಿದ್ರೆ ಹಾಗೆ, ಈಗ ನೋಡಿ ಒಬ್ಬ ಕೃಷಿಕನಿಗೆ ಸಾಧಾರಣ ಅವನ ತೋಟದಲ್ಲಿ ಅವನ ಜಮೀನಿನಲ್ಲಿ ಬೇಕಾದಷ್ಟು ಕೆಲಸಗಳಿರ್ತವೆ. ಮತ್ತೆ ಮೌಲ್ಯವರ್ಧಿತ ಮಾಡುವಾಗ ವಾಪಸ್ ಕೆಲಸಗಳು ಹೆಚ್ಚಾಗ್ತದೆ. ಆ ಕೆಲಸ ಹೆಚ್ಚಾಗುವಾಗ ನೀವು ದೊಡ್ಡ ಮಟ್ಟಿಗೆ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಹೋದ್ರೆ ಅವಾಗ ಪುನಃ ಕೂಲಿ ಕಾರ್ಮಿಕರ ಅವಲಂಬನೆ ಖಂಡಿತವಾಗಿ ಮಾಡಬೇಕಾಗ್ತದೆ. ಅವಾಗ ನೀವು ಮಾರುಕಟ್ಟೆಯನ್ನು ಹಾಗೆ ನಾವೇ ಹೋಗಿ ಹುಡುಕ್ಬೇಕಾಗ್ತದೆ. ಒಬ್ಬ ಕೃಷಿಕನಿಂದ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ, ತುಂಬಾ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಉದಾಹರಣೆಗೆ ಅಡಕತಿಮಾರು ಗೋಪಾಲಕೃಷ್ಣ ಭಟ್ರು ಅವರು ಒಳ್ಳೆ ಉದಾಹರಣೆ. ಅವರು ತನ್ನ ಜಮೀನಿನಲ್ಲಿ ಬೆಳೆದಂತಹ ಪಪ್ಪಾಯಿಯನ್ನು ಅವರು ಹತ್ತಿರದ ಮಾರುಕಟ್ಟೆಗೆ ಅಥವಾ ಮಜ್ಜಿಗೆಯನ್ನು ಅವರು ಮಾರುಕಟ್ಟೆಗೆ ಅವರೇ ನೇರವಾಗಿ ಕೊಂಡೋಗಿ ಮಾರ್ತಾ ಇದ್ದಾರೆ. ಅವರಿಗೆ ಒಳ್ಳೆ ರೀತಿಯ ಲಾಭ ಬರ್ತದೆ. ಹಾಗೆ ಹೇಳಿ ಎಲ್ಲ ಕೃಷಿಕರು ಅದನ್ನು ಆರಂಭ ಮಾಡಿದ್ರೆ ಬಹುಶಃ ಮಾರುಕಟ್ಟೆ ಮತ್ತು ಕೆಳಗೆ ಬರಲಿಕ್ಕೆ ಸಾಧ್ಯ ಇದೆ. ಆದ್ರೆ ಪ್ರಯತ್ನ ಖಂಡಿತವಾಗಿ ಉತ್ತಮ, ಒಳ್ಳೆಯ ಪ್ರಯತ್ನ ಮಾಡಬಹುದು. ಯಾರಾದ್ರೂ ಈಗ ಮನೆ ಮನೆ ಹಾಲು ಸಪ್ಲೈ ಕೊಡುವಂತಹ ತುಂಬಾ ಕೃಷಿಕರಿದ್ದ, ಅವರಿಗೆ ಅದರದೇ ಆದಂತಹ ಒಂದು ದರದಲ್ಲಿ ಏರಿಕೆ ಖಂಡಿತವಾಗಿಯೂ ಸಿಗ್ತದೆ. ಇತ್ತೀಚಿನ ವರ್ಷಗಳಲ್ಲಿ ವೇಣುಗೋಪಾಲ್ ಅವರೇ, ಇತ್ತೀಚಿನ ವರ್ಷಗಳಲ್ಲಿ ರೈತ ಉತ್ಪಾದಕ ಕಂಪನಿ ಎನ್ನುವಂತಹ ಒಂದು ಸಹಕಾರದ ಮೂಲಕವೂ ಕೂಡ ಮಾರುಕಟ್ಟೆಯನ್ನು ಕಂಡುಕೊಳ್ಳಬಹುದು ಅಥವಾ ಒಂದು ಉತ್ಪಾದಕತೆಯನ್ನು ಹೆಚ್ಚಿಸಬಹುದು ಎನ್ನುವಂಥ ಒಂದು ವಿಚಾರ, ಇದು ಎಷ್ಟರ ಮಟ್ಟಿಗೆ ಸಾಧಕ ಬಾಧಕಗಳು, ಇದು ಎಷ್ಟರ ಮಟ್ಟಿಗೆ ಅನುಕೂಲ ಆಗಬಹುದು ಅಂತ? ಖಂಡಿತವಾಗಿಯೂ ರೈತರಲ್ಲಿ ಒಂದು ಒಗ್ಗಟ್ಟಿದ್ರೆ ಖಂಡಿತವಾಗಿಯೂ ನಮಗೆ ಯಾವುದೇ ಉತ್ಪನ್ನಗಳನ್ನು ಮೇಲೆ ತರಬಹುದು ಅಥವಾ ನಮಗೆ ಮಾರುಕಟ್ಟೆ ಮಾಡಬಹುದು. ರೈತರು ಒಗ್ಗಟ್ಟಾಗಬೇಕು, ರೈತರು ಒಗ್ಗಟ್ಟಾಗುವಂತಹ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕು. ಈಗ ನಾನು ಉದಾಹರಣೆಗೆ ನಾನು ಒಂದು ಸಣ್ಣ ಮಟ್ಟಿಗೆ ನಾನು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈಗ ಮೂಲ ಉದ್ದೇಶ ಹೇಳಿದ್ರೆ ಈಗ ನಾವು ಫರ್ಟಿಲೈಸರ್ಗಳು ಕೆಮಿಕಲ್ ಫರ್ಟಿಲೈಸರ್ಗಳನ್ನು ತರುವಾಗ ನಾವು ನೇರವಾಗಿ ನೇರವಾಗಿ ಕಂಪನಿಯನ್ನು ಸಂಪರ್ಕಿಸುವುದು ಅವರ ಜೊತೆ ಸಂಪರ್ಕಿಸಿ ನೇರವಾಗಿ ಕೃಷಿಕರಿಗೆ ಹೋಲ್ಸೇಲ್ ದರದಲ್ಲಿ ನಿಮಗೆ ಸಿಗ್ತದೆ. ಹೌದು, ನಾವು ಕೃಷಿಕರಿಗೆ ಹಂಚಿಕೊಳ್ಳುವುದು. ಈ ವರ್ಷ ಉದಾಹರಣೆಗೆ ನಾವೀಗ ಒಂದು ಮೈಲು ತುತ್ತನ್ನು ನಾನು ತರಿಸಿದ್ದೇನೆ, ಒಂದು ಕೆಲವು ಟನ್ ಮೈಲು ತುತ್ತುಗಳನ್ನು ನಾನು ತರಿಸಿದ್ದೇನೆ ಕಂಪನಿಯಿಂದ, ನೇರವಾಗಿ ಕಂಪನಿಯಿಂದ ತರಿಸಿದಂತ. ನಾವೇ ಕೃಷಿಕರು, ಒಂದು 50 ಕೃಷಿಕರು ನಾವು ಹಂಚಿಕೊಂಡದ್ದು. ನಮಗೆ ಬೇಕಾದಷ್ಟು ತುಂಬಾ ನಮಗೆ ಇವತ್ತು ನಾವು ಒಂದು ಸಾಧಾರಣ ಇವತ್ತು ಇರುವ ದರಕ್ಕಿಂತ ಒಂದು 100 ರೂಪಾಯಿಯಷ್ಟು ಕಡಿಮೆ ನಮಗೆ ಕೆಜಿಯಲ್ಲಿ ಎಲ್ಲಾ ಕೃಷಿಕರಿಗೂ ಲಭ್ಯವಾಗಿದೆ. ಹೌದು, ಮಾರುಕಟ್ಟೆಯನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಬಹುದು. ಇದೇ ರೀತಿ ಮಾರುಕಟ್ಟೆಯನ್ನು ಕೂಡ ಮಾರ್ಬೇಕು. ನಮ್ಮ ಈ ಖರ್ಚನ್ನು ಮಾತ್ರ ನಾವು ಹಂಚಿಕೊಂಡು ಬರುವ ಲಾಭವನ್ನು ಎಲ್ಲರೂ ಹಂಚಿಕೊಂಡ್ರೆ ಆಯ್ತಲ್ಲ, ಅದೊಂದು ಉತ್ತಮವಾದಂತಹ ಒಂದು ಇದಾಗ್ಬೇಕು. ಆದ್ರೆ ಕೃಷಿಕರಿಂದ ಒಳ್ಳೆ ಒಂದು ಸ್ಪಂದನೆ ಬೇಕಾಗುತ್ತೆ. ಹೌದು, ಕೃಷಿಕರಿಗೆ ಕೃಷಿಕರ ಮೇಲೆ ಯಾವಾಗ ಸಂಶಯ ಬರಬಾರ್ದು ಅಂತ ಒಂದು ಇದನ್ನು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಬಹಳ ಸಂತೋಷ ವೇಣುಗೋಪಾಲ್ ಕಳೆಯತ್ತೋಡಿಯವರೇ. ವಿಶೇಷವಾಗಿ ಕಾಳುಮೆಣಸಿನ ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಅಡಿಕೆ ಆಗ್ಬೋದು ಅಥವಾ ಜಾಯಿಕಾಯಿ ಆಗ್ಬೋದು, ಇನ್ನಿತರ ಕೃಷಿಯನ್ನ ಪರಿಸರಕ್ಕೆ ಹತ್ತಿರವಾದಂತಹ ಒಂದು ಕೃಷಿಯನ್ನ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಸಾವಯವ ರೀತಿಯಲ್ಲಿ ಕೃಷಿಯನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರಿ.